ಈ ರಂಗನಾಟಕ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿರುವಂಥವರು, ಈಗಾಗಲೇ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಸಹ ಇವರಿಗೆ ಲಭಿಸಿದೆ. ಆದರೆ ಅಷ್ಟೇ ಆಸಕ್ತಿಯಿಂದ ಕೃಷಿಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ನಮಸ್ಕಾರ ಪಾಪೇಗೌಡ್ರೆ. ನಮಸ್ತೆ ಸ್ವಾಮಿ ಸುಬ್ಬಣ್ಣವ್ರೆ. ನಿಮ್ಮ ಊರಲ್ಲಿ ನಿಮ್ಮನ್ನು ಜನ ಹೆಂಗೆ ಗುರುತಿಸ್ತಾರೆ? ನಮ್ಮನ್ನು ಹಿರಿಯ ವ್ಯವಸಾಯಗಾರ, ಒಬ್ಬ ಕಲಾವಿದ, ಒಳ್ಳೆ ಎಲ್ಲ ಬಲ್ಲವರು ಅಂತ ಗುರುತಿಸ್ತಾರೆ ಸ್ವಾಮಿ. ನಾಟಕದ ಮೇಷ್ಟ್ರು ಅಂತಾನು ಅಂತಾರ? ಅಂತಾರೆ ಸ್ವಾಮಿ, ಕೆಲವು ಸಾರಿ ಹಂಗಂತಾರೆ. ನಾನು ಕೆಲವು ಮಾಡಿಸಿದ್ದೀನಿ ನಾಟಕಗಳ, ಅದರಿಂದ ಒಂದೊಂದು ಸಾರಿ ಹರಿಕತ್ತೆ ದಾಸರು ಅಂತಾರೆ, ಒಂದ್ಸಾರಿ ನಾಟಕದ ಮಾಸ್ಟ್ರು ಅಂತಾರೆ. ಏನೋ ಅವರವರ ಇಷ್ಟಾನುಸಾರ ಕರೀತಾರೆ. ಏನು ವಿದ್ಯಾಭ್ಯಾಸ ಮಾಡಿದ್ರಿ ನೀವು? ಏನಿಲ್ಲ ಸ್ವಾಮಿ, ನಮ್ಮದು ಬರೀ ಅವತ್ತಿನ ಕಾಲದಲ್ಲಿ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಓದಲಿಕ್ಕೆ ಬಿಡದನ್ನೇ ವ್ಯವಸಾಯಕ್ಕೆ ಹಾಕೊಂಬಿಟ್ಟು ಬರೀ 7ನೇ ಕ್ಲಾಸ್ ಗಂಟ ಸ್ವಾಮಿ 7th year ಗಂಟ ಓದಿಸ್ಬಿಟ್ಟು ಕೈ ಬಿಡಿಸ್ಬಿಟ್ಟು ಸ್ವಾಮಿ. ನಮಗೆ ಅಷ್ಟರಲ್ಲೇ ತೃಪ್ತಿಯಾಗಿ ನಾವು ಅಂದಿನ ಆರಾಭ್ಯದಿಂದ ಏನು ಮಾಡ್ಕೊಂಡು ಬಂದೋ, ಮಹಾಭಾರತ, ನಳದಮಯಂತಿ, ಮಹಾಭಾಗವತ, ಶ್ರೀದೇವರ ಕತೆ, ಇವೆಲ್ಲನೂ ಸ್ವಲ್ಪ ಪಠನೆ ಮಾಡ್ತಾ ಬರಲಾಗಿ ಆ ಕಲಾದೇವಿಯಲ್ಲಿ ಸ್ವಲ್ಪ ನಮಗೆ ಆಸಕ್ತಿ ಉಂಟಾಯ್ತು. ಈಗ ನಿಮ್ಮ ತಂದೆನೂ ಇದೆಲ್ಲ ಮಾಡ್ತಿದ್ರಾ ಹೆಂಗೆ? ಇಲ್ಲ ಸ್ವಾಮಿ, ನಮ್ಮ ತಂದೆಯವ್ರಿಗೆ ಇವೆಲ್ಲ ಆಸಕ್ತಿ ಬಂದಿದ್ದ ಹೆಂಗೆ? ಏನೋ ಅಲ್ಲಿ ನಾವು ಸೇರಿರ್ತಕ್ಕಂಥ ಜನಸಮೂಹ, ನಾವು ಸ್ನೇಹಿತರು, ನಮಗೆ ಹಿರಿಯವರು, ಅವರ ಒಡನಾಟದಲ್ಲಿ ನಾವು ಬೆರೆತು ಬಾಳದವಲ್ಲ, ಆ ಒಡನಾಟದಲ್ಲಿ ಬೆರೆತು ಬಾಳದಾಗ ಅದು ನಮಗೆ ಸ್ವಲ್ಪ ಸ್ಪಂದಿಸಿ ನಮಗೆ ಗಮನ ಆ ಕಡೆ ಎಳೆದೋಯ್ತು. ಆವಾಗ ನಾವು ಇದನ್ನು ಮಾಡಬೇಕು ಅಂತ ಮನಸ್ಸಿಗೆ ನಾಟಿ ಅದರ ಮೇಲೆ ಸ್ವಲ್ಪ ಪ್ರವೃತ್ತರಾಗಿ ಆ ಕಲೆಯನ್ನು ಮೈಗೂಡಿಸ್ಕೊಂಡು ಬಂದು. ಅಂದರೆ ಕೇಳ್ತಾ ನೋಡ್ತಾ ಕಲಿತ್ರಿ ಇದೆಲ್ಲ. ಈಗ ಕೃಷಿನೂ ಹಂಗೆ ಕಲಿತ್ರ? ಕೃಷಿನೂ ನಮ್ಮ ತಂದೆ ತಾಯಿಗಳು ತೋರಿಸ್ಕೊಟ್ಟ ಮಾರ್ಗದಲ್ಲಿ ನಾವು ಆ ಕೃಷಿನ ಮಾಡೋದು ಕಲಿತ. ಈಗ ಮುಂಚೆ ಎಷ್ಟು ಜಮೀನು ಇತ್ತು? ಮುಂಚೆ ನಮಗೆ ಒಂದೂವರೆ ಎಕರೆ ಇತ್ತು ಸ್ವಾಮಿ. ಈಗ 3 ಎಕರೆ, ಈಗ ಒಂದೂವರೆ ಎಕರೆ ಮಾಡ್ಕೊಂಡು ತದನಂತರ ಹೆಂಗ ಸಾಕಷ್ಟು ಆರಂಭ ಮಾಡ್ಕೊಂಡು ಬೆಳೆ ಬೆಳ್ಕೊಂಡು ಇದ್ವಿ ಸ್ವಾಮಿ. ಈಗ ನೀವೇ ಹೇಳಿದಂಗೆ ಈಗ ಕಬ್ಬಿದೆ, ತೆಂಗು ಬೆಳಿತೀರಿ, ಭತ್ತ ಬೆಳಿತೀರಿ, ರಾಗಿ ಬೆಳಿತೀರಿ, ಹೌದು, ಈ ಕಾಳುಗಳು ಬೆಳಿತೀರಿ, ಹೌದು. ಹೇಳಿ ಈಗ ಕಬ್ಬು ಯಾವುದು ತಳಿ, ಎಷ್ಟೆಕರೆ? 571 ಸ್ವಾಮಿ. 571 ಕಬ್ಬನ್ನ ಜೂನ್ ತಿಂಗಳಲ್ಲಿ ನಾಟಿ ಮಾಡಿ ಒಂದು ಎಕರೆಗೆ 10-15 ಗಾಡಿ ಒಳ್ಳೆ ಕೊಟ್ಟಿಗೆ ಗೊಬ್ಬರವನ್ನು ಹೊಡೆದು ಬಹಳ ಕ್ಲೀನಾಗಿ 3-3.5 ಅಡಿಗೆ ಸಾಲು ಹೊಡೆದು 2 ಅಡಿಗೆ ಒಂದು ಬಿತ್ತನೆಯನ್ನು ನೆಟ್ಟಿ ಅದನ್ನು ಯಥೇಚ್ಛವಾಗಿ ಕಾಲಕಾಲಕ್ಕೆ ನೀರು ಕೊಟ್ಟು ಈ ಯಾವ ಈ ರಸಗೊಬ್ಬರಗಳನ್ನು ಕೂಡ ಹಾಕಿ ಅದರಿಂದ ಈ ಯಾವ ಮೆನ್ಯೂರು ಬೂದಿ DAP ಇವನ್ನ ಜಾಸ್ತಿ ಕೊಡದಂಗೆ 1 ಎಕರೆಗೆ 10-12 ಮೂಟೆ ಕೊಡೋದ್ರೊಳಗೆ ಬೆಳೆದು ಬೆಳೆದ್ರೆ 1 ಎಕರೆಗೆ 80-100 ಟನ್ ಕಬ್ಬು ಬೆಳಿಬಹುದು ಸ್ವಾಮಿ. ಅದೇ ತರ ಇಳುವರಿ ಬರ್ತಾ ಇದೆ ಈಗ. 517 ಹಾಕಕ್ಕಿಂತ ಮುಂಚೆ ಯಾವ ತಳಿ ಹಾಕಿದ್ರಿ? ಮೊದಲು ಹಿಂದೆ ಬಿಳಿ ಕಬ್ಬು ಅಂತ ಬರ್ತಿತ್ತು ಸ್ವಾಮಿ, ಬಾವುಟ ಅಂತ ಬರ್ತಿತ್ತು. ಆ ಬಾವುಟ ನೆಡೋವು ಹಿಂದೆ ನಮ್ಮ ತಂದೆ ಕಾಲದಲ್ಲಿ, ಅದು 1 ಎಕರೆಗೆ ಏನಿದ್ರು 50-60 ಟನ್ ಬರಬೇಕಾದ್ರೆ ಕಷ್ಟ ಆಯ್ತು ಸ್ವಾಮಿ. ಈಗ ಈ ಹೊಸ ಹೊಸ ತಳಿಗಳು ಯಾವಾಗ ಬಿಡುಗಡೆ ಮಾಡಿದ್ರೋ ಆ ಹೊಸ ತಳಿಗಳು ಏನಾಗ್ತದೆ ಅಂದರೆ ರೈತನಿಗೆ ಸ್ವಲ್ಪ ಚೈತನ್ಯ ಕೊಟ್ಟು ಸ್ವಲ್ಪ 20-30 ಟನ್ ಕಬ್ಬನ್ನು ಮುಂದೆ ಬೆಳೆಯಲಿಕ್ಕೆ ಅವಕಾಶ ಮಾಡುತ್ತೆ. ಈಗ ತಳಿ ಆಯ್ಕೆ ಮಾಡ್ಕೊಂಡಾಯ್ತು, ಗೊಬ್ಬರನೂ ಈ ವಿಜ್ಞಾನಿಗಳು ಏನು ಶಿಫಾರಸು ಮಾಡ್ತಾರೋ ಆ ಪ್ರಮಾಣದಲ್ಲೇ ನೀವು ಉಪಯೋಗಿಸ್ತಾ ಇದ್ದೀರಿ, ಮಾಡ್ತಾ ಇದ್ದೀರಿ. ಹೇಳಿ ಈಗ ಸಾವಯವ ಅಂಶಗಳು ಎಷ್ಟು ಮಟ್ಟಿಗೆ ಸೇರಿಸ್ತೀರಿ ಪ್ರತಿ ವರ್ಷ? 1 ಎಕರೆಗೆ ಸ್ವಾಮಿ ಸಾವಯವ ಅಂಶಗಳು ಅಂದರೆ ರಸಗೊಬ್ಬರ, ಧನಿಯನ ಕೊಟ್ಟಿಗೆ ಗೊಬ್ಬರ, ಸೊಪ್ಪು, ಇವೆಲ್ಲವನ್ನು ನಾವು ಭೂಮಿಗೆ ಯಥೇಚ್ಛವಾಗಿ ಸೇರಿಸಿದ್ರೆ ಭೂಮಿ ಫಲವತ್ತಾಗಿರುತ್ತೆ. ಅದೇ ಭೂಮಿಗೆ ನಾವು ಈ ಮನೆ ಗೊಬ್ಬರ, ಇವೆಲ್ಲ ಸಾವಯವ ಗೊಬ್ಬರ, ಸೊಪ್ಪು, ಬೇವಿನ ಸೊಪ್ಪು, ಈ ಹೊಂಗೆ ಸೊಪ್ಪು, ಇವೆಲ್ಲವನ್ನು ನಾವು ಭೂಮಿಗೆ ತುಣಿದ್ರೆ ಭೂಮಿ ದಿಕ್ಕಿಡೋದಿಲ್ಲ. ಈ ರಸಗೊಬ್ಬರ ಹಾಕ್ತೇನೆ, ಈ ಮೆನ್ಯೂರ ಹಾಕಿ ಭೂಮಿಯನ್ನು ಬೆಂಡಿಗೆಡಗೆ ಬಿಡ್ತಾರೆ. ಅದಕ್ಕೋಸ್ಕರವಾಗಿ ನಾವೇನಿದ್ರು ಅದನ್ನು ಕಾಲ ಪ್ರಮಾಣವಾಗಿ ಎಷ್ಟು ಹಾಕಬೇಕು ಅಷ್ಟು ಹಾಕಿ ಬೆಳೀತಾ ಇರೋ ದೆಸೆಯಿಂದ ನಮ್ಮ ಭೂಮಿ ಇದುವರೆಗೂ ಫಲವತ್ತು ಕಳ್ಕೊಂಡಿಲ್ಲ ಸ್ವಾಮಿ. ಈಗ ಒಂದು ಕಬ್ಬು ಬೆಳೆಯೋ ಪ್ರದೇಶಕ್ಕೆ ಒಂದು ಬೆಳೆಗೆ ಈಗೇನು ಕೂಳೆ ಬೆಳೆನೋ ಅಥವಾ ತೆನೆ ಬೆಳೆನೋ? ತೆನೆ ಬೆಳೆ 80-95 ಬತ್ತು ಸ್ವಾಮಿ. ಇನ್ನು ಕೂಳೆ 80 ಟನ್ ಬರಬೇಕಾದ್ರೆ ಕಷ್ಟ ಇದೆ. ಒಂದು 10-10 7 ಬೆಳೆ ಮಾಡಿದ್ದು ಸ್ವಾಮಿ ಒಂದು ಕಬ್ಬನ್ನು. ನಾವು 7 ಬೆಳೆಲುವೆ ಭಾರಿ ಚೆನ್ನಾಗಿ ಬಂತು. ಆದರೆ ಆ 7 ಬೆಳೆ ಮಾಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಆ ಪೈರು ಹುಟ್ಟಿ ಬಂದಾಗ ಆ ಎಲ್ಲವನ್ನು ಕಿತ್ತಿ ಆ ಕಡೆ ಬಿಸಾಕಿ ಒಂದೊಂದೇ ಪೈರು ಬಿಟ್ಕೋಬೇಕು ಸ್ವಾಮಿ. ಅದಕ್ಕೆ ತಿರ್ಗಾ ಆವ ಸಾವಯವ ಗೊಬ್ಬರ ಮನೆ ಗೊಬ್ಬರ ಹೊಡೆದು ಚೆನ್ನಾಗಿ ಕ್ಲೀನಾಗಿ ವಾವ ರಸಗೊಬ್ಬರ ಕೊಟ್ಟು ಬೆಳೆದ್ರೆ ಉಳ್ಳೆ ಕಬ್ಬು ಅಂತ ನಾವು ಬೆಳೆಯೋಂಗಿಲ್ಲ ಸ್ವಾಮಿ. ತೆನೆ ಕಬ್ಬಿಗಿಂತಲೂ ಇನ್ನೂ ಉತ್ಕೃಷ್ಟವಾಗಿ ಬರುತ್ತೆ. ನಾವು ಬೇಸಾಯ ಮಾಡೋದ್ರ ಮೇಲೆ ಬೆಳೆ ಎಲ್ಲ ನಮಗೆ ಕೈ ಕೊಡ್ತದೆ. ಒಟ್ಟಿನಲ್ಲಿ ಏಳು ಕುಳೆ ಮಾಡಿದಿರಿ ಮಾಡಿದ್ರು ಕಾಲದಲ್ಲಿ. ಈಗ ಇರೋದು ಈಗಿರೋ ಬೆಳೆ ಏನು ಈಗಿರೋ ಕಬ್ಬುಗಳೆಲ್ಲ ಈಗ ಬಂದಿರತಕ್ಕಂಥ ತಳಿ ಏನಿದ್ರು ಎರಡು ಬೆಳೆ ಮೂರು ಬೆಳೆಗೆ ಕೊನೆ ಸ್ವಾಮಿ ಅವು ದೀರ್ಘವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನಿಮ್ಮ ಆದಾಯದ ಮೂಲ ಯಾವುದು, ಕಬ್ಬು ತೆಂಗೋ ಭತ್ತ? ನಮಗೆ ಈಗ ಇವೆಲ್ಲ ಅಲ್ಲಿ ಖರ್ಚಿಗೆ ಅಲ್ಲಿಗೆ ನೇರ ಸ್ವಾಮಿ. ನಮ್ಗೆ ಆದಾಯದ ಮೂಲ ತೆಂಗಿನ ಗಿಡ. ಎಷ್ಟು ಗಿಡ ಇದೆ ಈಗ ನಮ್ಮದು? ಒಂದು ಎಕರೆಯಲ್ಲಿ ಇದೆ ಸ್ವಾಮಿ ತೆಂಗಿನ ಗಿಡ 50 ಗಿಡ ಇದೆ. ಅಲ್ಲ ನಿಮ್ಮ ಅಪ್ಪ ಹಾಕಿದ್ದು ನೀವು ಹಾಕಿ? ಈಗ ನಾವು ಹಾಕಿದ್ದು ಸ್ವಾಮಿ, ಈಗ ಒಂದು 25-30 ವರ್ಷ ಆಯಿತು ನಾವು ಹಾಕಿ. ಎಲ್ಲಿಂದ ತಂದ್ರಿ ಸಸಿಗಳು? ಸಸಿಗಳು ಅದ ಸ್ವಂತ ನಾವೇ ಹಾಕಿದ್ದು ಸ್ವಾಮಿ ತಳ್ಳನ್ನ. ಯಾವ 45 ವರ್ಷದ ಮೇಲ್ಪಟ್ಟು ಮರದಲ್ಲಿ ಒಂದು ಮರಕ್ಕೆ 60 ಮೊಟ್ಟೆ ಇರಬೇಕು, 50-60 ಮೊಟ್ಟೆ ಇರಬೇಕು ಕುರುಗಿಣ್ಣಾಗಿ. ಅಂಥ ಮರದಲ್ಲಿ ತಳ್ಳ ಆರಿಸಿ ತಂದು ಹಾಕಿ ಒಗ್ಗ ಹಾಕಿ ಸೊಸೆ ಬೆಳ್ತಿದ್ದ ಸ್ವಾಮಿ. ಈಗ ಅದೇ ತರ ಬರ್ತಾ ಇದೆ ಎಲ್ಲ? ಅದೇ ತರ ಬರ್ತಾ ಇದೆ ಸ್ವಾಮಿ, ಒಳ್ಳೆ ಫಲವತ್ ಕೊಡ್ತಾ ಇದೆ. ಒಟ್ಟು ಎಷ್ಟು ಮರಗಳಿದೆ ಅಂದ್ರೆ? ಈಗ ನಮ್ದು ಒಂದು 50 ಮರ ಈಗ ಫಲ ಬಿಡೋದಿದೆ. ಈಗ ಹೊಸದಾಗಿ ಒಂದು 60 ಗಿಡ ಸೊಸಿ ನೆಟ್ಟಿದ್ದೀನಿ. ಸಸಿ ನೀವೇ ಮಾಡ್ಕೊಂಡ್ರ ಈಗ? ಹಾ, ಅವು ಸೊಸಿ ನಾವೇ ಮಾಡ್ಕೊಂಡದ್ದು, ನಾವೇ ತಳ್ಳಾಕಿ ಬೆಳ್ಕೊಂಡು. ಹೇಳಿ, ಈಗ ತೆಂಗಿನ ತೋಟದ ನಿರ್ವಹಣೆ ಹೆಂಗ್ ಮಾಡ್ಬೇಕು? ತೆಂಗಿನ ತೋಟದ ನಿರ್ವಹಣೆ ವರ್ಷಕ್ಕೊಂದು ಸಾರಿ ಗೊಬ್ಬರ, ಮೇಲ್ಮಣ್ಣು, ಯಾವ ಮಣ್ಣಾರು ಸರಿಯ ಸ್ವಾಮಿ? ಒಂದು ವರ್ಷಕ್ಕೆ ಒಂದು ಎಕರೆಗೆ 50-60 ಗಾಡಿ ಮಣ್ಣು, 10 ಗಾಡಿ ಗೊಬ್ಬರ ಇಷ್ಟನ್ನ ಹೊಡೆಸ್ತಿ ಚೆನ್ನಾಗಿ ಮುಖ್ಯ ಹೊಡೆದು ನೀರು ಕೊಡ್ತಾ ಬಂದರೆ ಅದಕ್ಕೇನು ಯಾವ ಮೆನ್ಯೂರ್ ಏನು ಬೇಕಾಗಿಲ್ಲ ಸ್ವಾಮಿ, ಒಳ್ಳೆ ಫಲವತ್ ಕೊಡ್ತದೆ. ಕೀಟ ರೋಗ ಏನಿಲ್ಲ ಸದ್ಯಕ್ಕೆ. ಅದಕ್ಕೆ ಬೇವಿನ ಹಿಂಡಿ ಹಾಕಬೇಕು ಬಗದೆ. ಏನಾದ್ರೂ ನುಸಿ ರೋಗ ಏನಾರು ಕಂಡು ಬಂತು ಅಂದಾಗ ಏನು ಮಾಡ್ತೀವಿ ಅಂದರೆ, ಒಂದೆರಡು ಮೊಟ್ಟೆ ಬೇವಿನ ಹಿಂಡಿ, ಒಂದೆರಡು ಮೊಟ್ಟೆ ಸೂಪರು, ಒಂದು ಮೊಟ್ಟೆ ಸುಪಲ, ಒಂದು ಮೊಟ್ಟೆ ಪಟಾಸು, ಇಷ್ಟನ್ನೆಲ್ಲ ಬೆರೆಸಿ ಬಗದಿ ಹಾಕ್ಬಿಡ್ತೀವಿ ಸ್ವಾಮಿ. ಆಗ ಏನಾಗ್ತದೆ ಅಂದರೆ ಆ ನುಸಿ ರೋಗ ತನ್ನಷ್ಟಕ್ಕೆ ತಾನೇ ಹಾರುಂಟು. ಆ ಥರ ಸರಿ ಹೋಗಿದೆ? ಹೋಗಿದೆ, ಹೋಗಿದೆ. ನಮ್ಮ ತೆಂಗಿನ ಗಿಡಗಳೆಲ್ಲ ಬಹಳ ಆರೋಗ್ಯವಾಗಿದೆ ಸ್ವಾಮಿ. ಇದನ್ನು ಒಂದು ಸಾರಿ ಅಲ್ಲ ಅಂತ ಎರಡಾವರ್ತಿ ಮಾಡಿದ್ದೀವಿ. ತೆಂಗಿನ ಗಿಡ ಬಹಳ ಆರೋಗ್ಯವಾಗಿ ಒಳ್ಳೆ ಫಲವತ್ ಕೊಡ್ತಾ ಇದೆ. ಸರಾಸರಿ ಒಂದು ಮರ ಎಷ್ಟು ಕಾಯಿ ಬಿಡುತ್ತೆ? ನಮ್ಮ ಒಂದು ಅನಿಸಿಕೆ ಪ್ರಕಾರ ಲೆಕ್ಕ ಹಾಕೊಂಡ್ರೆ ಸ್ವಾಮಿ, ಎಲ್ಲ ಮರನೂ ಒಂದೇ ಸಮ ಕೊಡೋದಿಲ್ಲ. ಒಂದು 50-60 ಕೊಡ್ತದೆ, ಒಂದು 100-150 ಕೊಡ್ತದೆ, ಒಂದು 100-200 ಕಾಯಿ ಕೊಡೋ ಮರನೂ ಅದೇ. ಯಾಕೆಂದರೆ ಅದು ಭೂಮಿ ತ್ರಾಣದಲ್ಲಿ ಒಂದೊಂದು ಮರ ಒಂದೊಂದು ವಿಧವಾಗಿ ಫಲ ಕೊಡ್ತದೆ ಸ್ವಾಮಿ. ಒಟ್ಟಾರೆ ಹೇಳಬೇಕು ಅಂದರೆ 50 ಗಿಡಕ್ಕೆ ಹೆಂಗೆ ಕನಿಷ್ಠ ಒಂದು ವರ್ಷದಲ್ಲಿ ಕೆಡಕ್ತೀನಿ ಅಂದರೂ 5,000-6,000 ಕಾಯಿ ಕೆಡುತ್ತೆ. ಅಲ್ಲಿಗೆ 120 ಕಾಯಿ ಒಂದು ಅವರೇಜ್ ಆಗ್ತದೆ. ಹೆಂಗೆ ಮಾರಾಟ ಮಾಡ್ತೀರಿ? ರೇಟ್ ಒಂದೇ ಸಮ ಇಲ್ಲ ಸ್ವಾಮಿ. ಒಂದು ಸಾರಿ 28 ರೂಪಾಯಿ ಕೆ ಜಿ ಕೊಡ್ತಾರೆ, ಒಂದು ಸಾರಿ 30 ರೂಪಾಯಿ ಕೆ ಜಿ ಕೊಡ್ತಾರೆ ಒಂದು ವಾರ. ಆ ಕಾಯಿ ಕೆಡಗ್ದಾಗ ಒಂದು ಸಾರಿ 40 ರೂಪಾಯಿ ಕೆ ಜಿ ಕೊಡ್ತಾರೆ. ಆ ಸಂತೆ ಮಾರ್ಕೆಟ್ ಹೆಂಗೆ ನಡೀತದೋ ಆ ರೀತಿ ನಮಗೆ ಏನೋ 6 ಕಾಸು 3 ಕಾಸು. ಅಲ್ಲ, ನೀವೇ ಹೋಗಿ ಮಾರಾಟ ಮಾಡೋದು ಅಥವಾ ಯಾರು ಬಂದು ತೊಗೊಂಡು ಹೋಗ್ತಾರೋ? ಇಲ್ಲ ಇಲ್ಲ, ನಾವೇ ಸ್ವಂತಹ ಸಂತೆಗೆ ಮಾರ್ಕೆಟ್ಗೆ ಹಾಕಿ ಮಾರ್ತೀವಿ. ನಿಮ್ಮ ಅಗತ್ಯಕ್ಕೆ ತಕ್ಕಂಗೆ ಮಾರ್ತೀವಿ. ಮಾರ್ತೀರಿ? ಮಾರ್ತೀವಿ. ನಿರಂತರವಾಗಿ ಆದಾಯ ಬರುತ್ತೆ? ಪರವಾಗಿಲ್ಲ ಸ್ವಾಮಿ, ಅಷ್ಟೋ ಇಷ್ಟೋ ದೇವರು ಆದಾಯನ ಕೃಷಿಯಲ್ಲಿ ಆ ಭೂಮಿ ತಾಯಿ ನಮಗೆ ಕೊಡ್ತಾ ಇದ್ದಾರೆ. ಹಸು ಎಮ್ಮೆ ಕುರಿ ಸಾಕಿದೀರಾ? ಇದ್ದೆ ಸ್ವಾಮಿ, ಹಸು ಇದೆ. ಎಷ್ಟು ಇದೆ? ಇಲಾತಿ ಹಸ, 2 ಹಸ ಇದೆ. ನಾವು 2 ಟಗರು ಸಾಕಿವಿ ಎಲ್ಲಾದ್ರಲ್ಲೂ. ಯಾಕೆಂದ್ರೆ ನಮಗೆ ಮನೆ ಗೊಬ್ಬರ ಬೇಕಲ್ಲ ನೋಡಿ, ನಮಗೆ ರೈತನ ಬಂಡವಾಳನೇ ಅದು. ಎಮ್ಮೆ ದನ ಹಸುಗಳು ಎಷ್ಟು ಇಳುವರಿ ಕೊಡುತ್ತೆ? 1 ಹಸ ನಮಗೆ ಸಾಮಾನ್ಯವಾಗಿ 8-9-10 ಲೀಟರ್ ಗಂಟೆ ಕೊಡ್ತದೆ. ಕೊಡೋ 15-20 ಲೀಟ್ರ್ ಕೊಡೋ ಹಸುಗಳಿದೆ. ಅಂಥ ದೊಡ್ಡ ಹಸುಗಳನ್ನು ನಾವು ಕಟ್ಟಿಲ್ಲ. ಸಾಮಾನ್ಯ 7-9 ಕೊಡ್ತಕ್ಕಂಥ ಒಂದೆರಡು ಹಸ ಮಾಡಿಕೊಂಡಿದ್ದೀವಿ. ಹಾಲನ್ನು ಡೈರಿಗೆ ಹಾಕ್ತೀರಾ? ಡೈರಿಗೆ ಹಾಕ್ತೀವಿ. ಈಗ ಅದೆಲ್ಲ ಕೆಲಸಗಳೆಲ್ಲ ಯಾರು ಮಾಡೋದು ಗೌಡ್ರೆ? ಎಲ್ಲ ನಾವು, ನಮ್ಮ ಹೆಂಗಸರು ಎಲ್ಲ ನಾವೇ ಮಾಡ್ತೀವಿ ಸ್ವಾಮಿ. ಈ ನಾಟಕದ ಆಸಕ್ತಿ ಬಂದಮೇಲೆ ನೀವು ಕೃಷಿ ಜೊತೆಗೆ ಅದನ್ನು ಮಾಡ್ಕೊಂಡು ಹೋದ್ರಿ? ನಮಗೆ ನಾಟಕದ ಕಲೆ ಏನಪ್ಪ ಅಂದರೆ 5 ಗಂಟೆ ಕೃಷಿ. 5 ಕಳೀತು ಅಂದರೆ, 6 ಗಂಟೆ ಕಳೀತು ಅಂದರೆ, ಇನ್ನು 11 ರಾತ್ರಿ ಗಂಟ ಈ ರಂಗ ಯಾವ ಈ ಕಲಾ ಪೋಷಣೆ ಅವ್ರ ಜೊತೆ ಬೆರೆಯೋದು ಏನೋ ಒಂದು ನಾಟಕ. ಏನು ಕೇಳಿ ಕಲ್ತಿದ್ದ? ಹೆಂಗೆ, ಯಾರು ಗುರುಗಳಿದಾರ? ಗುರುಗಳು ನಮಗೆ ಆದಿಮೂಲದಲ್ಲಿ ಹಾಡ್ತಿದ್ರಲ್ಲ ಅವರೆಲ್ಲ ಗುರುಗಳಿದ್ರು ಸ್ವಾಮಿ. ಆ ಗುರುಗಳ ಸಮ್ಮುಖ ಗುರುವಿಲ್ದನೆ ಗುಲಾಮನಾಗಲು ಸಾಧ್ಯವಿಲ್ಲ. ಯಾರು ಗುರುಗಳು? ಯಾರು? ಶ್ರೀಮಾನ್ ಭಜನೆ ಮನೆ ದೇವೇಗೌಡರು ಅಂತ ಇದ್ರು ಸ್ವಾಮಿ, ಅವರ ಶಿಷ್ಯ ನಾನು. ಅವರ ಸಮ್ಮುಖದಲ್ಲಿ ಈ ನಾಟಕದ ಕಲಾರಂಗದ ಅವಿಸ್ಸನ್ನು ನಾನು ಕಲ್ತ್ಕೊಂಡು ಚೆನ್ನಾಗಿ ಬಂದೆ. ಮೊದಲು ಬಣ್ಣ ಹಚ್ಚಿದ್ದು ಎಷ್ಟನೇ ವಯಸ್ಸಲ್ಲಿ? ನಾನು ಬಣ್ಣ ಹಚ್ಚಿದಾಗ 18-19 ವರ್ಷ ವಯಸ್ಸು ಸ್ವಾಮಿ. ಏನೆಲ್ಲ ಪಾತ್ರಗಳು ಮಾಡಿದಿರಿ? ಅಯ್ಯೋ, ಆಗಿನಿಂದ ಎಲ್ಲ ಆಗೆಲ್ಲ ಬರೀ ಸೀರೆನೆ ಉಡಿಸೋರು ಸ್ವಾಮಿ. ಆಲೋಲ್ಕಿ, ದೇವಕಿ, ದೇವಕಿ ಅಲ್ಲಿಂದ ಎಲ್ಲ ಸುಮಾರು ಸ್ತ್ರೀ ಪಾತ್ರನೇ ಕೊಡೋರು. ಚಂದ್ರಮತಿ ಇವನೇ ಕೊಡೋರು. ಅನಂತರ ಆಮೇಲೆ ಬತ್ತಾ ಬತ್ತಾ ಅಭಿಮನ್ಯು, ಕೃಷ್ಣ, ರಾವಣ, ರಾಮ, ಆಂಜನೇಯ, ಭೀಮ, ದುರ್ಯೋಧನ, ಯಾ ಕಾರಣ ಎಲ್ಲ ಪಾತ್ರಗಳನ್ನು ಮಾಡಿ ಮುಕ್ತಿ ಮಾಡಿಬಿಟ್ಬಿಟ್ಟೆ. ಈಗ ನಿಮಗೆ ತುಂಬ ಖುಷಿ ಕೊಟ್ಟಿರೋದು ಸಿಕ್ಕಾಪಟ್ಟೆ ಚಪ್ಪಾಳೆ ಬಿದ್ದಿರೋದು ಯಾವ್ದಾರ ಒಂದು ಹಾಡು ಹೇಳಿ. ಆಂಜನೇಯ ಹಾಡು ಹೇಳಿ. ಸುರಕುಲವ ಹಿಂಸಿಸಿ ನಿಷ್ಕರುಣಿತ ನೆನಿಸಿ ಜಗವ ಬಾಧಿಸುತ್ತಿರ್ಪೋ ದುರುಳ ದಶ ನನಪುರಬಿದಂ, ದುರುಳ ದಶ ನನಪುರಬಿದಂ ನಿರುಕಿಸಿದೆ ಶ್ರೀರಾಮಚಂದ್ರನ ಕೃಪೆಯಿಂದ. ಗ್ರಾಮೀಣ ಪ್ರದೇಶಗಳಲ್ಲಿ ಈ ರೀತಿಯ ಒಂದು ಚಟುವಟಿಕೆಗಳಿದ್ದರೆ ಜನರನ್ನು ಸೆಳೆಯೋದು ಸುಲಭ. ನೀವು ಈ ರೀತಿಯ ಒಂದು ವೇದಿಕೆಗಳಲ್ಲಿ ಜನರಿಗೆ ಏನು ಮನ ಮುಟ್ಟೋಂಗೆ ತಿಳಿಸ್ತೀರೋ ಅದನ್ನು ಅವರು ಅನುಸರಿಸ್ತಾರೆ. ಕಲೆ ಕೃಷಿಗೆ ಸಂಬಂಧಪಟ್ಟಂಗೆ ಏನಾದರೂ ನೀವು ಈ ಮಾಧ್ಯಮದ ಮೂಲಕ ತಿಳಿಸಿದ್ದು ಏನಾದ್ರು ಇದೆಯಾ? ಏನಿಲ್ಲ ಸ್ವಾಮಿ, ನಮಗಿಂತಲೂ ಬಲ್ಲವರು ದೊಡ್ಡವರು ಅಪಾರ ಜನಗಳಿದ್ದಾರೆ. ಆದರೆ ಈ ಬೇಸಾಯದಲ್ಲೇ ಆಗಲಿ, ಕೃಷಿಯಲ್ಲೇ ಆಗಲಿ, ಈ ಕಲೆಯಲ್ಲೇ ಆಗಲಿ, ನಾವು ದೊಡ್ಡವರು ಅಂತ ಹೇಳಲಿಕ್ಕೆ ಅಸಾಧ್ಯ. ದೊಡ್ಡವರಿಗೆ ದೊಡ್ಡವರಿದ್ದಾರೆ. ಅದಕ್ಕೋಸ್ಕರವಾಗಿ ಏನೋ ನಾವು ನಂಬಿರ್ತಕ್ಕಂಥ ಏನೆಲ್ಲ ಪ್ರಶಸ್ತಿಗಳು ನಿಮಗೆ ಬಂದಿವೆ? ಬಂದಿವೆ ಸ್ವಾಮಿ. ಮಂಡ್ಯದಲ್ಲಿ ಒಂದು ಸಾರಿ ಸನ್ಮಾನ ಮಾಡಿದ್ರು ಸ್ವಾಮಿ, ನಮ್ಮನ್ನು ಭೀಮನ್ ಪಾತ್ರ ಮಾಡಿದಾಗ ಕೆಲವು ಪ್ರಶಸ್ತಿಗಳು ಬಂದು ಸ್ವಾಮಿ. ಅವೆಲ್ಲ ಮನೇಲಿವೆ. ಯಾವ್ಯಾವ ಟೈಮ್ನಲ್ಲಿ ಬಂದೋ ಏನು ಅನ್ನೋದನ್ನ ನಾವು ರಾಜ್ಯ ಮಟ್ಟದಲ್ಲೂ ನಿಮಗೆ ಪ್ರಶಸ್ತಿಗಳು ಬಂದಿವೆ. ರಂಗಗೀತೆಯಲ್ಲಿ ಸಿಕ್ತು ಸ್ವಾಮಿ. ರಂಗಗೀತೆ ಸ್ಪರ್ಧೆನಾದ ಸ್ಪರ್ಧೆ ಎಷ್ಟನೇ ಇಸುವಿನಲ್ಲಿ? ಅದು ಮರೆತ್ಬಿಟ್ಟಿದ್ದೀನಿ ಸ್ವಾಮಿ, ಅದನ್ನು ನೋಡಬೇಕು. ಅದು ಸಾಮಾನ್ಯ 76-77 ಇರಬೇಕು. ಈಗ ನಿಮಗೆ 76 ವರ್ಷ, ಈಗೂ ನೀವು ಕೃಷಿಯನ್ನು ಬಿಟ್ಟಿಲ್ಲ? ಇಲ್ಲ ಸ್ವಾಮಿ, ಕೃಷಿ ಮಾಡ್ತಾ ಇದ್ದೀವಿ. ಭತ್ತನೂ ಬೆಳಿತೀರಿ? ಹೌದು ಸ್ವಾಮಿ. ಹೇಳಿ, ಎಷ್ಟೆಕರೆ ಪ್ರದೇಶದಲ್ಲಿ ಭತ್ತ ಬೆಳಿತೀರಿ, ಆ ಬೆಳೆ ನಿರ್ವಹಣೆ ಹೆಂಗೆ ಮಾಡಬೇಕು? 1 ಎಕರೆ ಭತ್ತಕ್ಕೆ ಬಿಟ್ಕೊಂಡಿದ್ದೀವಿ ಸ್ವಾಮಿ. ಆ 1 ಎಕರೆಯಲ್ಲಿ ಯಾವುದಾದ್ರು ಈ ಬಂದಿರತಕ್ಕಂಥ ಹೊಸತಳ್ಳಿಯನ್ನು ಹಾಕಿ ಬೆಳೆದ್ರೆ, ಸಾವಯವ ಗೊಬ್ಬರ, ಮನೆ ಗೊಬ್ಬರ, 1 ಎಕರೆಗೆ 10 ಗಾಡಿ ಗೊಬ್ಬರ ಹಾಕ್ಕೊಂಡು ಆನಂದವಾಗಿ ಕ್ಲೀನಾಗಿ ಮಾಡಿದ್ರೆ ಸ್ವಾಮಿ, 1 ಎಕರೆಗೆ 25 ಕ್ವಿಂಟಾಲ್ 35 ಕ್ವಿಂಟಾಲ್ ಗಂಟೆ ಇಳುವರಿ ಕೊಡ್ತದೆ 1 ಎಕರೆಗೆ. ಗ್ಯಾರಂಟಿ? ಗ್ಯಾರಂಟಿ ಕೊಡ್ತದೆ. ಅಷ್ಟು ಭತ್ತ ನಾವು ಬೆಳೆದೇ ಬೆಳಿತೀವಿ. ಆ ಥರ ನೀವು ಬೆಳೆದಿದ್ದೀರಿ? ಬೆಳೆದಿವಿ. ಅದೇನದು ಹೊಸ ತಳಿನೇ ಹುಡ್ಕೊಂಡು ಹೋಗೋದು ಪ್ರತಿ? ಆದರೆ ಹಿಂದಿನ ತಳಿಗಳಿದ್ದಾವಲ್ಲ ನೋಡಿ, ಆ ಹಿಂದಿನ ತಳಿಗಳು ಇಳುವರಿ ಕೊಡೋಲ್ಲ ಅಷ್ಟನ್ನು. ಈಗ ಕೆಲವು ಹೊಸ ತಳಿಗಳು ಬಂದಿವೆ ಸ್ವಾಮಿ, ಅವು ಒಳ್ಳೆ ಇಳುವರಿ ಕೊಡ್ತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ಆ ತಳಿಯನ್ನು ನಾವು ಅವಲಂಬಿಸ್ಕೋಬೇಕು. ಅಲ್ಲಿಗೆ ಪ್ರತಿ ಸಲನೂ ನೀವು ಬಿತ್ತನೆ ಬೀಜ ಹುಡ್ಕೊಂಡು ಹೋಗಲೇಬೇಕು? ಹೌದು, ವರ್ಷಕ್ಕೊಂದ್ಸಾರಿ ಬದಲಾಯಿಸಿ ಬಿತ್ತನೆ ಬೀಜ ಹಾಕ್ತಾ ಇದ್ದರೆ ಅದು ಒಳ್ಳೆ ಬೆಳೆ ಬರ್ತದೆ ಅಂತ. ಬರೀ ಬಿಳಿ ತಳಿನೇ ತೊಂದರೂ ಆಗಲ್ಲ ಸ್ವಾಮಿ, ಬೇಸಾಯನೂ ಮುಖ್ಯ. ಹೇಳಿ, ಬೇಸಾಯ? ಗದ್ದೆಗೆ ಗೊಬ್ಬರ ಹೊಡಿಬೇಕು, ಚೆನ್ನಾಗಿ ಉಕ್ಕೆ ಉಳಬೇಕು, ಅದಕ್ಕೆ ಟೈಮ್ಗೆ ಸರಿಯಾಗಿ 20 ದಿವಸಕ್ಕೆ ನಾಟಿ ಮಾಡಬೇಕು, ಅದಕ್ಕೆ ತಕ್ಕಂತೆ ಕಳೆ ಕಿತ್ತಿ ಯಾವ ಕಾಲದಲ್ಲಿ ಏನು ಔಷಧಿ ಪ್ರಯೋಗ ಮಾಡಬೇಕು ಎಲ್ಲವನ್ನು ಸಮತೋಲನವಾಗಿ ಮಾಡಿದ್ರೆ ಒಳ್ಳೆ ಇಳುವರಿ ಕೊಡ್ತದೆ. ಹಂಗಾಗಿ ನಿರಂತರವಾಗಿ ಇಷ್ಟು ಆದಾಯ ನಿಮಗೆ ಬರ್ತಾ ಇದೆ. ಹೌದು ಸ್ವಾಮಿ. ರಾಗಿನೂ ಬೆಳಿತೀನಿ? ರಾಗಿನೂ ಬೆಳಿತೀವಿ ಸ್ವಾಮಿ. ಈಗಲೂ ಬೆಳೀತಾ ಇದ್ದೀರಾ? ಈಗ ಜಾಸ್ತಿ ವಿಶೇಷ ಬೆಳೆಯೋಕ್ಕಿಲ್ಲ, ಫಸ್ಟೆಲ್ಲ ಬೆಳೀತಾ ಇದ್ದು. ಆಗೆಲ್ಲ ಆಗಿನ ಹಿಂದಲ ತಳಿಗಳು ಏನಿದ್ರು 1 ಎಕರೆಗೆ 10-12 ಕ್ವಿಂಟಾಲ್ ಬರಬೇಕಾದ್ರೆ ಅಪಾರ ಕಷ್ಟ ಇತ್ತು. ಈಗ ಈಗ ಹೈಬ್ರಿಡ್ ತಳಿ ಬಂದಿದೆ ನೋಡಿ, ಹೈಬ್ರಿಡ್ ತಳಿಗಳು ಏನಿದ್ರು 20-25 ಕ್ವಿಂಟಾಲ್ ಇಳುವರಿ ಕೊಡ್ತದೆ ರಾಗಿನೂ. ಅಂದರೆ ದಾಖಲೆ ಇಳುವರಿಯನ್ನು ನೀವು ಕಬ್ಬಿನಲ್ಲೂ ಪಡೆದಿದ್ದೀರಿ, ಭತ್ತದಲ್ಲೂ ಪಡೆದಿದ್ದೀರಿ, ರಾಗಿಯಲ್ಲೂ ಪ್ರಯತ್ನ ಸಾಕಷ್ಟು ಬೆಳೆದೀವಿ ಸ್ವಾಮಿ, ಸಾಕಷ್ಟು ಮಾಡಿ. ನಿಮಗೆ ಜಾಸ್ತಿ ಕಾಸು ಬರೋದು ಯಾವ ಬೆಳೆಯಲ್ಲಿ? ನಮಗೆ ಬರೋದು ತೆಂಗಿನ ಗಿಡ ಸ್ವಾಮಿ. ಇನ್ನಿದ್ದ ಬೆಳೆಗಳೆಲ್ಲ ಖರ್ಚು ಅಲ್ಲಿದ್ದು ಅಲ್ಲಲ್ಲಿಗೇನೆ ಯಾರ ಸ್ವಾಮಿ, ಗೊಬ್ಬರ, ಆಳುಗಳ ಖರ್ಚು, ಇವೆಲ್ಲ ಉಳುಮೆ ಖರ್ಚು, ಇವೆಲ್ಲನೂ ಲೆಕ್ಕ ಹಾಕಿದ್ರೆ 1 ಎಕರೆ ಭತ್ತ ಮಾಡಿದ್ರೆ 2,000-5,000 ಉಳಿಯೋಕೆ ಕಷ್ಟ ಸ್ವಾಮಿ. ಈಗ ಯಂತ್ರಗಳು ಏನಾದ್ರು ಬಳಕೆ ಮಾಡಿ? ಯಂತ್ರಗಳು ಉಂಟು. ಈಗ ಯಂತ್ರಗಳು ಬರಲಿಲ್ಲ ಅಂದರೆ ಇವತ್ತು ನಾವು ಕೃಷಿಯನ್ನು ನಾವು ಮಾಡಲಿಕ್ಕೆ ಅಸಾಧ್ಯ. ಈಗ ಟ್ಯಾಕ್ಟ್ರ್ಗಳು ಎಲ್ಲ ಈಗ ಅವು ಬರಲಿಲ್ಲ ಅಂದಿದ್ರೆ ನಾವು ಬೇಸಾಯ ಮಾಡ್ಬೇಕಾದ್ರೆ ಅದೋಗತಿಗೆ ಇಳಿದ್ಬಿಟ್ಟಿದ್ದೀವಿ ಸ್ವಾಮಿ. ಈಗ ಭೂಮಿಗೆಯೋರೇ ಈಗ ಕಡಿಮೆ ಆಗೋಗ್ಬಿಟ್ಟಿದ್ದ. ಅದರಿಂದ ಸದ್ಯಕ್ಕೆ ಯಂತ್ರಗಳು ಬರಲಾಗಿ ಏನೋ ಅಷ್ಟೋ ಇಷ್ಟೋ ಮಾಡ್ಕೊಂಡು ಕಾಲ ಕಳೀತ. ತೆಂಗಿನ ಗಿಡಗಳ ಮಧ್ಯೆ ಅಂತರ ಬೆಳೆಯಾಗಿ ಇನ್ನೇನು ಬೆಳೆಯೋ ಪ್ರಯತ್ನ ಮಾಡಲಿಲ್ವಾ? ತೆಂಗಿನ ಗಿಡದ ಅಂತರ ಬೆಳೆಯಾಗಿ ವರ್ಷಕ್ಕೊಂದ್ಸಾರಿ ಈ ಹಳ್ಜೋಳ ಇದೆ ನೋಡಿ ಹಾಕ್ತೀವಿ ಸ್ವಾಮಿ. ಆ ಹಳದಿಯೊಳ ಹಾಕಿದ್ರೆ ಅದು ಕೂಡ ಒಂದು ಎಕರೆಗೆ 20 ಕ್ವಿಂಟಾಲು 25 ಕ್ವಿಂಟಾಲ್. ತೆಂಗಿನ ಗಿಡ ಇರೋ ದೇಶದಿಂದ ಜಾಸ್ತಿ ಇಳುವರಿ ಕೊಡೋದಿಲ್ಲ, ಒಂದು 20-25 ಕ್ವಿಂಟಾಲ್ ಕೊಡ್ತದೆ. ಹಸುಗೆ ಬೇಕಾದ ಮೇವು ಆಯಿತು, ಮೇವು ಆಯಿತು. ಈ ವರ್ಷ ನಾವು ಅದೇ ಮಾಡಿದ್ದು, ಆ ಹಳದಿಯೊಳನೇ ಹಾಕಿದ್ದು. ಒಳ್ಳೆ ಇಳುವರಿನೂ ಕೊಡ್ತು, ಒಳ್ಳೆ ರೇಟು ಸಿಕ್ತು. 1600 ರೂಪಾಯಲ್ಲಿ ಕ್ವಿಂಟಾಲ್ಗೆ ಕೊಟ್ಟ. ಕೃಷಿ ನಿಮಗೆ ಇದುವರೆಗೆ ಏನೆಲ್ಲ ಕೊಟ್ಟಿದೆ ಜೀವನದಲ್ಲಿ? ಯಾವ ಸ್ವಾಮಿ, ಎಲ್ಲವನ್ನು ನಾವು ಅದರಿಂದಲೇ ರೈತನಾಗಿ ಹುಟ್ಟಿ, ರೈತನಿಗೆ ಅದೇ ಒಂದು ಮಹದ್ ಅದ್ಭುತವಾದ ಕಾರ್ಯ. ಆ ಮಹಾ ಅದ್ಭುತ ಕಾರ್ಯವನ್ನು ನಂಬಿಕೊಂಡು ನಾವು ಬದುಕಿದ್ರೆ ಆ ಭೂಮಿ ತಾಯಿ ನಮ್ಮ ಎಂದಿಗೂ ಕೈ ಬಿಡೋದಿಲ್ಲ ಸ್ವಾಮಿ. ಏನು ಅಷ್ಟೋ ಇಷ್ಟೋ ಮಕ್ಕಳ ಓದು ಗಮನ ಎಲ್ಲ ನಮ್ಮ ಒಂದು ವಯೋಮಿತಿಗೆ ತಕ್ಕಂತೆ ಅನುಕೂಲವನ್ನು ಕೊಟ್ಟು ನಮ್ಮನ್ನು ಕಾಪಾಡಿ. ನಿಮ್ಮ ದಿನಚರಿ ಯಾವ ಥರ ಇರುತ್ತೆ ಪಾಪೇಗೌಡ್ರೆ, ಈ ವಯಸ್ಸಲ್ಲಿ ಎಷ್ಟೊತ್ತಿಗೆ ಹೇಳ್ತೀರಿ, ಕೃಷಿಗೆ ಸಂಬಂಧಪಟ್ಟಾಗ ಏನೆಲ್ಲ ಕೆಲಸಗಳು ಮಾಡ್ತೀರಿ ನೀವು? ಸ್ವಾಮಿ, 5:30 ನಾನು ಹೇಳ್ತೀನಿ. 5:30 ಎದ್ದು ಮುಖ ತೊಳೆದು ಏನೋ ಒಂಚೂರು ಕಾಫಿ ಗೆಪ್ಪಿ ಕುಡ್ದು ಗದ್ದೆಗೆ ಹೋದರೆ ಸ್ವಾಮಿ, ಗದ್ದೆ ಎಲ್ಲ ನಾವು ಬಳಸ್ತೀವಿ. ಏನೋ ಒಂದು 10 ಗಂಟೆ ಕೈಲಾದಷ್ಟು ಭಂಗ ಮಾಡ್ತೀವಿ. 10 ಗಂಟೆ ಬಂದು ಮನೇಲಿ ನಾವು ಊಟ ಮಾಡಿ ಆರಾಮಾಗಿ ಕಾಲ ಕಳಿತೀವಿ. ಈಗ ಮಕ್ಕಳು ಎಲ್ಲ ಹೊರಗಡೆ, ಅವರೇ ಏನ ಅವರು ಎಲ್ಲ ಆಳು ಪಾಳು ಕೊಟ್ಟು ಮಾಡಿಸ್ತಾರೆ ಈಗ ಸದ್ಯಕ್ಕೆ. ಆಗೆಲ್ಲ ಮೊದಲು ನಾನು ಒಬ್ಬನೇ ಜೇಯುತ್ತಿದ್ದೆ, ಎಲ್ಲ ಕೆಲಸನೂ ನಾನೇ ಮಾಡ್ತಿದ್ದೆ. ಈಗ ನಮಗೆ ಸ್ವಲ್ಪ ವಯಸ್ಸಾದಮೇಲೆ ಈಗ ಅವ್ರವ್ರ ಜವಾಬ್ದಾರಿ ಬಿಟ್ಕೊಟ್ಟಿದ್ದೀವಿ. ಈಗ ನಿಮ್ಮ ತಂದೆನೂ ಕೃಷಿ ಮಾಡ್ತಾ ಇದ್ರು, ಅವರು 1 ಎಕರೆ ಪ್ರದೇಶದಲ್ಲಿ ಬೆಳೀತಾ ಇದ್ರು. ದಿನಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ಬೆಳ್ಕೊಳ್ತಾ ಇದ್ರು. ಈಗ ನೀವು 3 ಎಕರೆ ಪ್ರದೇಶದಲ್ಲಿ ಈ ರೀತಿಯ ಬೆಳೆಗಳೆಲ್ಲ ಬೆಳೀತಾ ಇದೆ. ಕೃಷಿ ಚಿತ್ರ ಯಾವ ರೀತಿ ಬದಲಾಗ್ತಾ ಇದೆ ಅಂತ ಅನಿಸುತ್ತೆ? ಹೌದು, ಈ ಹೊಸ ಹೊಸ ತಳಿಗಳು ಬಂದಮೇಲೆ ಆ ಹಿಂದಿನ ತಳಿಗಳಿಗೂ ಈಗಿನ ತಳಿಗಳಿಗೂ ಅದು ಎಷ್ಟೋ ದೂರ ವಿಚಿತ್ರಗಳನ್ನು ಮುಂದಕ್ಕೆ ತೊಗೊಂಡು ಹೋಗ್ತಾ ಇದೆ. ಯಾಕೆ ಅಂದರೆ ಆಗಿನ ತಳಿಗಳು 1 ಎಕರೆಗೆ 15 ಮೂಟೆ 15 ಕ್ವಿಂಟಾಲ್ 20 ಕ್ವಿಂಟಾಲ್ ಭತ್ತ ಬೆಳೆದವರೇ ಇತ್ತಿಲ್ಲ. ಈಗಿನ ತಳಿಗಳಲ್ಲಿ 25-35 ಕ್ವಿಂಟಾಲ್ 40 ಕ್ವಿಂಟಾಲ್ ಬೆಳೀತಾರೆ. ಯಾಕೆಂದರೆ ಇವತ್ತು ಯಾವ ಈ ನಮ್ಮ ಇದೆಲ್ಲವನ್ನು ಕಂಡುಹಿಡಿದು ಕೃಷಿ ಸಾಧನೆಯಲ್ಲಿ ಏನು ಕಂಡುಹಿಡಿದು ನಮಗೆ ಅದನ್ನು ಸತ್ಕರಿಸಿಕೊಡ್ತಾರೆ, ಅದರಿಂದ ರೈತನಿಗೆ ಒಳ್ಳೆ ಉತ್ತಮವಾದ ಗುಣ ಅವಲಂಬನೆ ಸಿಗುತ್ತೆ. ನೀರಾವರಿ ವ್ಯವಸ್ಥೆ ಹೆಂಗೆ ನಮಗೆ ನೀರಾವರಿ ತೋಟಕ್ಕೆ? ತೋಟಕ್ಕೆ ಸ್ವಾಮಿ, ಒಂದು ಸಾರಿ ತೆಂಗಿನ ಗಿಡಕ್ಕೆ ನಾವು ಬಳಸಬೇಕು ಅಂದರೆ ಅತಿ ಎಟ್ಟಿಯಾದ ಪ್ರದೇಶ ಆದರೆ 1 ತಿಂಗಳಲ್ಲಿ 2 ಹದ ಕೊಡಬೇಕು. ಇಲ್ಲ, ಸಮಶೀತೋಷ್ಣವಾಗಿದ್ದರೆ 1 ತಿಂಗಳಲ್ಲಿ 1 ಹದ ನೀರು ಸಾಕು. ಏನು ವ್ಯವಸ್ಥೆ? ಬೋರ್ವೆಲ್ಲ, ಬೋರ್ವೆಲ್ಲು, ಕಾಲುವೆ ನೀರು ಎಲ್ಲ ಇದೆ ನಮಗೆ. ಬೋರ್ವೆಲ್ಲು ಹಾಕ್ಸೇವಿ, ಕಾಲುವೆ ನೀರು ಇದೆ. ಅದು ಐಸ್ ಬಿಡೋದು ಅಥವಾ ಏನಾದ್ರು ಹನಿ ನೀರಾವರಿ ಮಾಡಿದ್ದೀರಾ? ಇಲ್ಲ ಇಲ್ಲ, ಹನಿ ನೀರಾವರಿ ಇಲ್ಲ ಸ್ವಾಮಿ. ಯಾಕೆ ಅಂದರೆ ಈ ನೀರು ಯಥೇಚ್ಛವಾಗಿದೆಯಲ್ಲ, ಅದರಿಂದ ಏನು ಮಾಡ್ತೀವಿ ನಾವು ಹಾಯಿಸ್ಬಿಡ್ತೀವಿ. ಕೆಲವರು ಹನಿ ನೀರಾವರಿ ಡ್ರಿಪ್ಸ್ ಹಾಕ್ಸವ್ರೆ, ಆ ಹನಿ ನೀರಾವರಿ ಹಾಕ್ಸೋರು ಏನಾಗುತ್ತೆ ಅಂದರೆ ಬರೀ ಗೆಡ್ಡೆಗೆ ಬೀಳುತ್ತೆ ಅಷ್ಟೇ, ಹಂಗಲಕ್ಕೆಲ್ಲ ಬೀಳೋಲ್ಲ. ಈಗ ಈ ತೆಂಗಿನ ಮರದ ಬೇರೆ ಇರ್ತದೆ, ಏನಿರ್ತದೆ, ಬರೀ ಗೆಡ್ಡೆಲ್ಲಿರೋದಿಲ್ಲ ಸ್ವಾಮಿ, ಇಡೀ ಗದ್ದೆಲ್ಲ ಹಂಡಿರ್ತದೆ. ಈ ಗೆಡ್ಡೆಗೆ ಬೀಳೋ ನೀರು ಗೆಡ್ಡೆಗೆ ಕೊಡ್ತದೆ ಹೊರತು ಆ ಹೊರಗಡೆ ಕೊಡೋದಿಲ್ಲ. ಆದ್ದರಿಂದ ಹನಿ ನೀರಾವರಿ ಅಂತಹ ಯಥೇಚ್ಛವಾದದ್ದಲ್ಲ ಅಂತ ನನ್ನ ಅನಿಸಿಕೆ. ಹನಿ ನೀರಾವರಿಯನ್ನು ಬಳಕೆ ಮಾಡಬಹುದು ತೆಂಗಿನ ಬೆಳೆಗೆ ಸಂಬಂಧಪಟ್ಟಂಗೆ, ಅದರ ಬೇರಿನ ವಲಯ ಎಲ್ಲಿರುತ್ತೆ ಅದನ್ನು ತಿಳ್ಕೊಂಡು ವ್ಯವಸ್ಥೆ ಮಾಡಬೇಕು. ಆ ಥರ ಮಾಡಿದ್ರೆ ಆ ಬೇರು ಎಲ್ಲಿಂದ ಎಲ್ಲ ಗಂಟೆ ಹಬ್ಬಿದೆ ಅದು ತೆಂಗಿನ ಬೇರು, ಅದಕ್ಕೆಲ್ಲ ಹದ ಸಿಕ್ಕಿದ್ರೆ ಒಳ್ಳೆ ಫಲವತ್ತು ಕೊಡ್ತದೆ. ಅಲ್ವರ, ಈಗ 10 ಬೇರಿಗೆ ಫಲವತ್ತು ನೀರು ಸಿಕ್ಕದೇನೆ, 2 ಬೇರಿಗೆ ನೀರು ಸಿಕ್ಕಿದ್ರೆ ಫಲವತ್ತು ಕೊಡ್ತದೆ, ಕುಂಠಿತವಾಯ್ತದೆ. ಈಗ ಭತ್ತ 1 ವರ್ಷಕ್ಕೆ ಎಷ್ಟು ಬೆಳೆ? 2 ಬೆಳೆ ಬೆಳೀತಿದ್ವು ಸ್ವಾಮಿ, ಈಗ ಯಾವ ನಾಲೆಯಲ್ಲಿ ನೀರು ಕಡಿಮೆ ಆಗ್ಬಿಟ್ಟು 1 ಬೆಳೆಗೆ ಬಂದಿವಿ. 1 ಬೆಳೆ ಆದಮೇಲೆ ಏನು ಮಾಡ್ತೀರಿ? 1 ಬೆಳೆ ಆದಮೇಲೆ ಮತ್ತೆ ಬೇಸಿಗೆಗೆ ತಡ್ನಿ, ಹಲಸಂದೆ, ಉದ್ದು, ಹೆಸರು, ಇದೆ ಹಲ್ದೋಳ ಇತ್ಯಾದಿ ದ್ವಿದಳ ಧಾನ್ಯಗಳನ್ನು ಬೆಳಿತೀವಿ. ಬೆಳೆ ಪ್ರದೇಶ ಅಂತೂ ಯಾವಾಗಲೂ ಖಾಲಿ ಇರಲ್ಲ. ಇಲ್ಲ ಸ್ವಾಮಿ, ಖಾಲಿ ಇರೋದಿಲ್ಲ. ಖಾಲಿ ಇರೋದು ಅದು ನಮ್ಮ ಒಕ್ಕಲಿಗಿನ ಸದ್ಗತಿನೇ ಅಲ್ಲ, ಏನಾದರೂ ಒಂದು ಬೆಳೀತಾ ಇರಬೇಕು. ಈಗ ಮಕ್ಕಳು ಏನು ಮಾಡ್ತಾರೆ? ಮಗ ಒಬ್ಬ ಬಸ್ಸು ಡ್ರೈವರು ಕಂಡಕ್ಟ್ರು, ಒಬ್ಬ ಸರ್ವೆ ಆಗವ್ರೆ, ಇಬ್ಬರೇ ಅವಳು ಹೊರಗಡೆ ಅವ್ರ ಕೆಲಸ ಅವ್ರ. ಈಗ ಕೃಷಿ ಚಟುವಟಿಕೆಗಳೆಲ್ಲ ನೀವು ಹಾಗೂ ನಿಮ್ಮ ಆಳುಗಳು, ನಾವು ಇಲ್ಲಿ ಅವರು ಎಲ್ಲ ಈಗ ಅವರವರ ಅವರು ಆಳು ಕಾಳು ಮಾಡ್ಕೊಂಡು ಮಾಡಿಸಿ ಈಗ ನಿಮ್ಮ ಕೈಲಿ ರೇಕಿಲ್ಲ ಅಂತ ಆಳು ಕಾಳು ಮಾಡ್ಕೊಂಡು ಹೆಂಗೋ ಮಾಡಿಸ್ತಾ ಇದ್ದೀವಿ ಸ್ವಾಮಿ. ಜೀವನಕ್ಕೆ ಬೇಕಾದಷ್ಟು ಸಿಗ್ತಾ ಇದೆ. ಆಯ್ತದೆ ಆಯ್ತದೆ. ಈಗ ಪಾಪೇಗೌಡ್ರೆ ನಮ್ಮ ಮಾತನ್ನು ಬೇರೆಯವರು ಕೇಳ್ತಾ ಇರ್ತಾರೆ. ಹೇಳಿ ಪಾಪೇಗೌಡ್ರ ಮಾತು ಕೇಳಿದ್ವಿ, ಜೊತೆಗೆ ಭಾಷೆ, ನೀವು ಶಾಲೆಯಲ್ಲಿ ಹೋಗಿ ಶಿಕ್ಷಣ ಕಲಿದೆ ಹೋದರು, ಒಳ್ಳೆಯ ಭಾಷಾ ಪಾಂಡಿತ್ಯ ಇದೆ ನಿಮಗೆ, ಇದೆಲ್ಲ ಹೆಂಗೆ ಸಾಧ್ಯ ಆಯಿತು? ಕಥೆಗಳನ್ನು ಕೇಳಿ ಕೇಳಿ ಬಂತ ಹೆಂಗೆ? ಇವೆಲ್ಲ ಗುರುವಿನ ಮೂಲಕ. ನಾವು ಸಣ್ಣ ವಯಸ್ಸು ನಾವು ಯಾವಾಗ ಶಾಲೆಯಿಂದ ಹೊರಗೆ ಬಂದವೋ ಆಗೇನಾಯಿತು, ಈ ಕಲಾವಿದರಾಗಿರ್ತಕ್ಕಂಥ ಗುರುಗಳ ಸಹವಾಸ ಮಾಡಿದ್ರು. ಆ ಗುರುಗಳ ಸಹವಾಸ ದೋಷದಿಂದ ಮಹಾಭಾರತ, ನಳದಮಯಂತಿ, ಮಹಾಭಾಗವತ ಇವುಗಳನ್ನು ಕೂರಿಸ್ಕೊಂಡು ಒಂದೊಂದು ಗಂಟೆ ಒಂದೊಂದು ಗಂಟೆ ಪಠನ ಮಾಡ್ತಾ ಬಂದ್ವಲ್ಲ ನೋಡಿ, ಆ ಅಕ್ಷರ ಜ್ಞಾನಗಳು ನಮಗೆ ಸ್ವಲ್ಪ ಮನದಟ್ಟಾಯಿತು. ಈ ಪರಂಪರೆಯನ್ನು ಇನ್ನು ಈಗ ನಿಮ್ಮ ಮಕ್ಕಳು ಏನಾದ್ರು ಕಲ್ತಿದ್ದಾರಾ? ಅವರೆಲ್ಲ ಅವರವ್ರಿಗೆ ಬಿಟ್ಟಿದ್ದು ಸ್ವಾಮಿ, ಕಲಿಯೋಕ್ಕೆ ಅಸಾಧ್ಯ. ಎಲ್ಲರಿಗೂ ಈ ತಾಯಿ ಶಾರದೆ ಅಷ್ಟಾಗಿ ಎಲ್ಲರಿಗೂ ಒಲಿಯಲ್ಲ ಸ್ವಾಮಿ. ಯಾರಿಗೆ ಒಲಿಬೇಕು ಅನ್ನೋ ಒಂದು ಆ ತಾಯಿಗೆ ಆಸೆ ಇದೆಯೋ ಅವರಿಗೆ ಒಲಿಬೇಕೇ ವಿನಃ ಎಲ್ಲರಿಗೂ ಅವಳು ದೊರಕುವಂತಹ ವಸ್ತುವಲ್ಲ. ಈಗ ಕೃಷಿ ನಿಮ್ಮ ವೃತ್ತಿ, ವೃತ್ತಿ ಪ್ರವೃತ್ತಿ, ಈ ಒಂದು ರಂಗಕಲೆ ನಾಟಕ, ಹೌದು, ಕಥಾ ಕಾಲಕ್ಷೇಪ ಮಾಡುವಂಥದ್ದು, ಕಥೆ ಹೇಳುವಂಥದ್ದು ಇವೆಲ್ಲ ಎರಡರಲ್ಲೂ ನಿಮ್ಗೆ ಆದಾಯನೂ ಸಿಗ್ತಾ ಇದೆ, ಗೌರವನೂ ಸಿಗ್ತಾ ಇದೆ, ಮನ್ನಣೆನೂ ಸಿಗ್ತಾ ಇದೆ. ನಮಗೆ ರಂಗಕಲೆ ಒಳಗೆ ಆದಾಯ ಸಿಗ್ತಾ ಇದ್ರು, ಒಂದು ಸ್ಥಾನಮಾನಗಳು, ಗೌರವ ಸಿಗ್ತಾ ಇದೆ. ಕೃಷಿಯಲ್ಲೂ ನೀವೇನು ಏನೋ ಸಾಕಷ್ಟು, ನಮಗೇನು ಪರವಾಗಿಲ್ಲ, ನಾವು ಮಾಡ್ತಕ್ಕಂಥ ಬೇಸಾಯಕ್ಕೆ ಅನುಕೂಲ ಎಲ್ಲ ಆಗಿ ಹೆಂಗೋ ನಾವು ನಿಶ್ಚಿಂತೆಯಿಂದ ಕಾಲ ಕಳೆಯಲಿಕ್ಕೆ ಒಂದು ಅವಕಾಶ. ಕಬ್ಬನ್ನ ಏನು ಸಕ್ಕರೆ ಕೊಡ್ತೀರೋ ಬೆಲ್ಲ ಮಾಡ್ತೀರ? ಎಲ್ಲ ಸಕ್ಕರೆಗೆ ಸ್ವಾಮಿ, ಬೆಲ್ಲ ಮಾಡಲ್ಲ ಫ್ಯಾಕ್ಟ್ರಿ. ಒಳ್ಳೆಯದು ಪಾಪೇಗೌಡ್ರೆ, ಇಷ್ಟೊತ್ತು ಕೃಷಿ ಕ್ಷೇತ್ರದಲ್ಲಿ ನಿಮ್ಮ ಒಂದು ಅನುಭವ, ಹಾಗೆಯೇ ನಿಮ್ಮ ಆಸಕ್ತಿಯ ಕ್ಷೇತ್ರ ಕಲಾಕ್ಷೇತ್ರದಲ್ಲೂ ನಿಮ್ಮ ಸಾಧನೆ ಇವೆರಡೂ ನಮಗೆ ಹೇಳಿದ್ದೀರಿ. ಈಗ ಮಾತು ಕೇಳ್ತಿದ್ರವ್ರಿಗೆ ಅನ್ನಿಸ್ತಾ ಇರುತ್ತೆ ನಾವು ಪಾಪೇಗೌಡ್ರ ಜೊತೆ ಏನಾದ್ರು ಒಂದಿಷ್ಟು ಮಾಹಿತಿನ ಹಂಚ್ಕೊಳ್ಬೋದು ಅಂತ. ಅದಕ್ಕಿಂತ ಮುಂಚೆ ಒಂದು ರಂಗಗೀತೆಯನ್ನು ಹಾಡ್ಬಿಡಿ, ಅದಾದಮೇಲೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಮೂರು ಸಾರಿ ನಿಧಾನವಾಗಿ ಕನ್ನಡದಲ್ಲಿ ಹೇಳಿ. ಪವನ ಸುತ ಗುಣ ಪೂಜಿತ, ಪವನ ಸುತ ಗುಣ ಪೂಜಿತ, ಬಾರೈ ಸುಜನ ವಿನುತ ಸುಗುಣ ಚರಿತ ಸುರಚಿರ ಚರಿತ, ಪವನ ಸುತ ಗುಣ ಪೂಜಿತ, ಅಂಗವಂಗ ದೇಶಗಳಲ್ಲಿ ವಿಗ್ರಹಗಳನ್ನು ನೀ ಬುಂಗಿಸುತ್ತಲೀ, ಅಂಗವಂಗ ದೇಶಗಳಲ್ಲಿ ವಿಗ್ರಹಗಳನ್ನು ನೀ ಬುಂಗಿಸುತ್ತಲೀ, ತಿಂಗಳೊಳೆ ನಂಗನೆಗೆ ಉಂಗುರ ಮಿತ್ತಂಗದಲ್ಲಿ, ತಿಂಗಳೊಳೆ ನಂಗನೆಗೆ ಉಂಗುರ ಮಿತ್ತಂಗದಲ್ಲಿ, ಕಂಡುರೆ ಕುರುವಂತ ಮಂಗಳ ಬಾರ್ತೆಜ, ಪವನ ಸುತ ಗುಣ ಪೂಜಿತ, ಬಾರೈ ಸುಜನ ವಿನುತ ಸುಗುಣ ಚರಿತ ಸುರಚಿರ ಚರಿತ, ಪವನ ಸುತ ಗುಣ ಪೂಜಿತ. ನಿಮ್ಮ ದೂರವಾಣಿ ಸಂಖ್ಯೆನ ಮೂರು ಸಾರಿ ಕನ್ನಡದಲ್ಲಿ ಹೇಳ್ಬಿಡಿ. 9949513850. 9949513850. 9954138350. ಒಳ್ಳೆಯದು ಪಾಪೇಗೌಡ್ರೆ, 76ರ ಒಂದು ವಯಸ್ಸಿನಲ್ಲೂ ಇಷ್ಟು ಚಟುವಟಿಕೆಯಿಂದ ಕೃಷಿನೂ ಮಾಡ್ತಾಯಿದ್ದೀರಿ, ಜೊತೆಗೆ ರಂಗಕಲಾಕ್ಷೇತ್ರದಲ್ಲೂ ಸಹ ನೀವು ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ಇದೇ ರೀತಿ ನೀವು ವ್ಯಕ್ತಪಡಿಸಿದಂಥ ವಿಚಾರಗಳು ಬೇರೆಯವ್ರಿಗೂ ಮನದಟ್ಟಾಗಲಿ, ಅವರು ಸಹ ಕೃಷಿ ಜೊತೆಗೆ ಈ ರೀತಿಯ ಒಂದು ಒಳ್ಳೆಯ ಹವ್ಯಾಸವನ್ನು ಇಟ್ಕೊಂಡಿರೋರು ಇರ್ತಾರೆ, ಎರಡರಲ್ಲೂ ಸಾಧನೆ ಮಾಡಬೇಕಾಗಿರೋದು ಮುಖ್ಯ. ಈ ಬಗ್ಗೆ ಮಾಹಿತಿ ನೀಡಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸ್ವಾಮಿ. ಇದುವರೆಗೆ ಕೃಷಿಯ ಅನುಭವ ಕುರಿತು ಕೆಆರ್ ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಮಡುವಿನ ಕೋಡಿಯಲ್ಲಿ ಕೃಷಿಯಲ್ಲಿ ನಿರತರಾಗಿರುವ ಪಾಪೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ತೋಟಗಾರಿಕೆ ಬೆಳೆಯ ಕೃಷಿಯಲ್ಲಿನ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ಮದ್ದಹಳ್ಳಿಯ ಪ್ರಗತಿಪರ ಕೃಷಿಕ ಎಂಎಸ್ ಕುಮಾರಸ್ವಾಮಿ. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ ನಾಕ್ ಮುಹ್ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ढक कर रखें. आंख कान नाक मुंह न छुए. आपस में दो गज की दूरी बनाए रखें. मास्क और दो गज की दूरी के मंत्र को अभी हमें छोड़ना नहीं है.

ಕಿನ್ನೂರಿ ನುಡಿಸೋಣ. ದನಿ ಚಂದ ಕಿನ್ನೂರಿ ನುಡಿಸೋಣ. ಬೆರಳಿ ನಂದ ಚಂದವು ಕಿನ್ನೂರಿ ನುಡಿಸೋಣ. ಬೆರಳಿ ನಂದ ಚಂದವು. ಚಕ್ಕಿ ನುಂಗಕ್ಕೆ ನಾರಿ ನನ್ನ ಸುತ್ತಳು, ಬೆಳ್ಳಿ ನುಂಗಕ್ಕೆ ನಾರಿ ನನ್ನ ಸುತ್ತಳು, ನಾರಿ ಬೆಳ್ಳಿ ನುಂಗಕ್ಕೆ ನಾರಿ ನನ್ನ ಸುತ್ತಳು. ಎಲ್ಲೋ ಜಗಪ್ಪ ನಿನ್ನರ ಮಾಡೆ, ಎಲ್ಲೋ ಜಗಪ್ಪ ನಿನ್ನ ಕಳನಾರೆ, ಎಲ್ಲೋ ಜಗಪ್ಪ ನಿನ್ನ ಕರನಾರೆ, ಎಲ್ಲೋ ಜಗಪ್ಪ ನಿನ್ನ ಅಲ್ಲಲ್ಲಿ ದಾನವೋ ಅಲ್ಲಲ್ಲಿ ಧರ್ಮವೋ ತಂದಿಡಲಾರಿ ನೀನೇ ತಿತ್ತವಾ ನಾರಿ, ತಂದಿಡಲಾರಿ ನೀನೇ ತಿತ್ತವಾ, ತಂದಿಡಲಾರಿ ನೀನೇ ತಿತ್ತವಾ ನಾರಿ, ತಂದಿಡಲಾರಿ ನೀನೇ ತಿತ್ತವಾ. ಬಂದರೆ ಅತ್ತೆ ಮಾವಂದಿರು ಬೈಯಲಿಕ್ಕೆ ಹಣೆ ಸಲು ನಾನು ಕದ್ದೆ ನೇರೇರಾರಿ, ಕುದುರೆ ಸಲು ನಾನು ಕದ್ದೆ ನೇನೆ, ಹೆರರ ಹೆಣ್ಣಿಗೆ ನಾನು ಬಿದ್ದೆನೇನೆ ನಾರಿ, ಹೆರರ ಹೆಣ್ಣಿಗೆ ನಾನು ಬಿದ್ದೆನೇನೆ. ಎಲ್ಲೋ ಜಗಪ್ಪ ನಿನ್ನರ ಮಾರೆ, ಎಲ್ಲೋ ಜಗಪ್ಪ ನಿನ್ನ ಕಳ ಮಾರೆ, ಎಲ್ಲೋ ಜಗಪ್ಪ ನಿನ್ನರ ಮಾರೆ, ಎಲ್ಲೋ ಜಗಪ್ಪ ನಿನ್ನ ಜೋಗಪ್ಪ ನಿನ್ನ ಕಳ್ಳನಾರೆ, ಎಲ್ಲೋ ಜೋಗಪ್ಪ ನಿನ್ನ ಕಳ್ಳನಾರೆ, ಎಲ್ಲೋ ಜೋಗಪ್ಪ ನಿನ್ನ.